ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ ವಾಣಿಯಲ್ಲಿ ಮೊದಲಿಗೆ ಕೇಳೋಣ ಜೇನು ಬಿಡಿಸುವ ಕೆಲಸದ ಅನುಭವಗಳು. ಈ ಕುರಿತು ಅಂಕೋಲಾ ತಾಲೂಕು ತಾರಿಗದ್ದೆಯ ದೇವಪ್ಪ ರಾಮ ಹೆಗಡೆ ಅವರೊಂದಿಗೆ ಸಂದರ್ಶನ. ಈಗ ದೇವಪ್ಪ ರಾಮ ಹೆಗಡೆಯವರು ಇದ್ದಾರೆ. ಅವರು ಜೇನನ್ನ ಬಿಡಿಸುವಂತವರು. ದೊಡ್ಡ ದೊಡ್ಡ ಜೇನುಗಳು ಕಟ್ಟಡ ಮೇಲೆ ಆಗಲಿ ಗಿಡದ ಮೇಲೆ ಆಗಲಿ ಅವನ್ನ ಬಿಡಿಸ್ತಾರೆ. ಅದರ ಅನುಭವವನ್ನ ಈಗ ನಮ್ಗೆ ಹೇಳ್ತಾರೆ. ನಮಸ್ಕಾರ ದೇವಪ್ಪ ರಾಮ ಹೆಗಡೆಯವರು. ನಮಸ್ತೆ. ಜೇನು ಬಿಡಿಸೋದು ಅಂತೇಳಂದ್ರೆ ಅಷ್ಟೊಂದು ಸರಳ ಅಲ್ಲ, ಬಹಳ ಕಷ್ಟದ ಕೆಲಸ. ಅದು ರಾತ್ರಿಯಲ್ಲಿ ಮಾಡುವಂತ ಕೆಲಸ. ಇದು ಹಗಲಿನಲ್ಲಿ ತೆಗೆಯುವಂಥದ್ದು ಅಲ್ಲ. ಇದು ರಾತ್ರಿ ಕಷ್ಟಪಟ್ಟು ತೆಗೆಯಬೇಕಾಗ್ತದೆ. ಅದು ಗಿಡದಿಂದ ಬಿಡಿಸಬೇಕಾದ್ರೆ ಬಹಳಷ್ಟು ಕಷ್ಟ ಇರ್ತದೆ. ಅದಕ್ಕೆ ಕೆಲವು ಜನರ ಸಹಕಾರವೂ ಬೇಕಾಗ್ತದೆ ಕೆಳಗಿಂದ. ಮತ್ತು ಮೇಲೆ ಒಬ್ಬನೇ ಮಾಡುವಂಥ ಕೆಲಸ. ಏನೇ ಸಮಸ್ಯೆಗಳು ಬಂದರೂ ಮೇಲೆ ಗಿಡ ಏರಿದ ಮೇಲೆ ಅವನೇ ಅದನ್ನು ನೋಡ್ಕೊಳ್ಬೇಕಾಗ್ತದೆ. ಒಂದು ಗಿಡ ಹತ್ತಬೇಕಾದ್ರೆ ಅಲ್ಲಿ ಹೆಣೆಗಳು ಹೇಗಿರ್ತದೆ, ಜೇನು ಎಷ್ಟು ಮುಂದಿದೆ ಕೊಂಬೆಗೆ, ಇವನ್ನೆಲ್ಲ ನಾವು ನೋಡಿಕೊಂಡು ಆಮೇಲೆ ನಾವು ಏರುವಾಗ ಹಗ್ಗದ ಮುಖಾಂತರವಾಗಿ ನಾವು ಮೇಲೆ ಹೋಗ್ತೇವೆ. ಹಗ್ಗವೇ ನಮಗೆ ಸಹಕಾರ. ಅದರ ಮೇಲೆ ನಮ್ಮ ಎಲ್ಲ ಪ್ರಾಣ ಇರುವುದರ ಮೇಲೆ, ಹಗ್ಗದ ಮೇಲೆ ನಾವು ಮರ ಮುಟ್ಟುವ ತನಕ ಮಧ್ಯಂತರದಲ್ಲಿ ಏನು ನಮಗೆ ಇರುವುದಿಲ್ಲ ಆಧಾರ. ಹಗ್ಗವೇ ನಮಗೆ ಆಧಾರ ಆಗಿರ್ತದೆ. ಹೀಗೆ ನಾವು ಹೊತ್ತಿ ಅದನ್ನು ನಮ್ಮಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಈ ತೆಂಗಿನಕಾಯಿ ಸುಪ್ಪೆಯನ್ನು ತೆಗೆದಿರ್ತೇವಲ್ಲ ಸುಲ್ಲು, ಅದನ್ನು ಸ್ವಲ್ಪ ಜಪ್ಪಿ ಅದರಿಂದ ನಾವೊಂದು ಇದು ಕಟ್ತೇವೆ, ದುಂಡಿ ಅಂತೇಳಿ ಮಾಡ್ತೇವೆ. ನಾವು ಅದನ್ನು ತೆಗೆದುಕೊಂಡು ಅದಕ್ಕೆ ಬೆಂಕಿ ಹಾಕಿ ಅದನ್ನು ನಾವು ಹೆಣೆಗೆ, ನಾವು ಜೇನಿಗೆ ಹೊಡೆಯುವುದಿಲ್ಲ, ಅದನ್ನು ಖಾಲಿ ಹೆಣೆಗೆ ಹೊಡೆದವಾಗ ಆ ಕಿಡಿಗೆ ಅವು ಕೆಳಗೋಗ್ಬಿಡ್ತಾವೆ. ಆ ಕಿಡಿ ಹೆಣೆಗೆ ಜಪ್ಪು ಕೊಟ್ಟು ಬಿಟ್ಟಿದೆ. ಅದರಿಂದ ಹುಳುಗಳಿಗೂ ಯಾವುದೇ ರೀತಿಯ ಅಪಾಯಗಳಾಗುವುದಿಲ್ಲ. ಇಲ್ಲ ಇಲ್ಲ, ಅವಕ್ಕೇನೇನು ಪೆಟ್ಟು ಬೀಳುವುದಿಲ್ಲ. ಅವು ತಾನಾವಾಗಿ ಕೆಳಗೆ ಹೋಗ್ಬಿಡ್ತಾವೆ, ಆ ಕಿಡಿ ಕಂಡವಾಗ ಕೆಳಗೆ ಹೋಗ್ತಾವೆ. ಆವಾಗ ನಾವು ಅದನ್ನು ಬಿಡಿಸ್ತೇವೆ. ಅದು ಕೆಳಗಡೆಗೆ 2 ಪೈದು ಇರ್ತದೆ, ಮರಿಗಳ ಸಟ್ಟು ಬೇರೆ ಇರ್ತದೆ, ತುಪ್ಪ ಮಾಡಿದ್ರೆ ತುಪ್ಪದ ಸಟ್ಟು ಬೇರೆ ಇರ್ತದೆ ಹೆಣೆಗೆ. ಆವಾಗ ನಾವು ಅದನ್ನು ನಮ್ಮಲ್ಲಿ ಕೆಳಗಿಂದ ನಾವು ಹಗ್ಗದ ಮುಖಾಂತರವಾಗಿ ತಪ್ಪಲಿನ ತಗೊಳ್ತೇವೆ ಮೇಲೆ, ಅದನ್ನು ಕಟ್ ಮಾಡಿ ತೆಗಿಲಿಕ್ಕೆ. ಅಲ್ಲಿ ನಾವು ಅದನ್ನು ಸರಿಯಾಗೆಲ್ಲ ಕಟ್ ಮಾಡಿ ಆ ಮರಿಯನ್ನು, ಕೆಲವು ಸಮಯದಲ್ಲಿ ಮರಿ ಇರ್ತದೆ, ಕೆಲವು ಸಮಯದಲ್ಲಿ ಮರಿಗಳು ಇರುವುದಿಲ್ಲ ಅದರಲ್ಲಿ. ಯಾವಾಗ ಮಳೆ ಬೀಳುವ ಪ್ರಾರಂಭದಲ್ಲಿ ಸಾಮಾನ್ಯವಾಗಿ ಜೂನ್ದರಲ್ಲಿ, ಆವಾಗ ಅದನ್ನು ನಾವು ತೆಗಲಿಕ್ಕೂ ಅನುಕೂಲ ಆಗ್ತದೆ ಆವಾಗ ಮರಿಗಳು ಇಲ್ಲದಿದ್ದವಾಗ. ಇನ್ನು ಕೆಲವೊಂದು ಸಮಯದಲ್ಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ತುಂಬ ಮರಿ ಇದೆ ಅಂತ ಆದರೆ ಆ ತುಪ್ಪದಷ್ಟೇ ತೆಗೆದು ಆ ರಟ್ಟನ್ನು ಅಲ್ಲೇ ಬಿಟ್ಟಿದೆ ಇಡ್ತೇವೆ, ಪುನಃ ಮತ್ತೆ ಅಲ್ಲೇ ಕಟ್ತಾವೆ, ಅದೇ ಗಿಡಕ್ಕೆ ಉಳಿತವೆ. ಮತ್ತೆ ನಾವು ಮತ್ತೆ ತೆಗಿಬಹುದು ಪುನಃ ಮತ್ತೆ ಹೋಗಿ, ಸಾಮಾನ್ಯವಾಗಿ 2 ತಿಂಗಳ ಒಳಗೆ ಮತ್ತೆ ಹೋಗಿ ನಾವು ಅದನ್ನು ಕಟ್ ಮಾಡಬಹುದು. ಆ ಹುಳು ಮರಿಗಳು ಇಲ್ಲದಿದ್ದವಾಗ ನಾವು ರಟ್ಟನ್ನು ಕಟ್ ಮಾಡ್ತೇವೆ, ಯಾಕೆಂದ್ರೆ ಆಮೇಲೆ ಅವಲ್ಲಿಂದ ಜಾಗ ಬಿಡ್ತಾವೆ, ಹೊರಗೆ ಹೋಗ್ಬಿಡ್ತಾವೆ. ಮಳೆ ಇಲ್ಲಿ ಪ್ರಮಾಣ, ನಮ್ಮ ಹಳ್ಳಿ ಪ್ರಮಾಣದಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಇಲ್ಲಿ ಅವು ಉಳಿಯೋದಕ್ಕೆ ಆಗುದಿಲ್ಲ ಅವ್ರ ಹತ್ರ. ಮತ್ತೆ ಇಲ್ಲಿ ಯಾವುದೇ ರೀತಿ ಹೂಗಳ ಸಂಪತ್ತು ಅವಕ್ಕೆ ಸಿಗುವುದಿಲ್ಲ. ಆವಾಗ ಅವು ಏನ್ ಮಾಡ್ತವೆ ಅಂತ ಹೇಳಿದ್ರೆ ಬಯಲ್ಸೀಮೆ ಕಡೆ ಹೋಗ್ತವೆ. ಅಲ್ಲಿ ಹೂವಿನ ಗಿಡದ್ದು ಹೀಗೆ ಅಲ್ಲಿ ಏನೇನು ತರಕಾರಿಗಳು ಬೆಳೀತಾವೋ ಅಂತ ಬೆಳೆಗಳ ಹೂವಿನಿಂದ ಅವು ಅಲ್ಲಿ ಜೀವನ ಮಾಡ್ತವೆ. ಅಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇರ್ತದೆ, ಇಲ್ಲಿ ಮಳೆಯ ಪ್ರಮಾಣ ಹೆಚ್ಚಿಗೆ ಇದ್ದರಿಂದ ಹಾಗಾಗಿ ಅವು ಬಿಡ್ತವೆ. ನಾವೇನು ಮಾಡ್ತೇವೆ ಅದನ್ನು ಆ ಸಮಯದಲ್ಲಿ ರಟ್ಟು ಕೂಡ ನಾವು ತೆಗಿತೇವೆ. ಆ ಮರಿ ಇಲ್ಲದಿದ್ದವಾಗ. ಅದರಿಂದ ನಾವು ಮ್ಯಾಣ ತಯಾರಿಸಲಿ ಮಾಡ್ತೇವೆ, ಅದರಿಂದ ಉತ್ತಮವಾದಂತಹ ಮ್ಯಾಣಗಳು ಬರ್ತದೆ. ಅದರಿಂದ ಈ ಹೆಜ್ಜೆನು ಇದು ನೀವು ಬಿಡಿಸೋದು? ನಾವು ಬಿಡಿಸೋದು ಮರಗಳಿಗೆ ಇರ್ತಕ್ಕಂತ ಹೆಜ್ಜೆನು ಮಾತ್ರ, ಬಾಕಿದ ನಾವು ಕೆಳಗಿರುವುದಿಲ್ಲ, ಮೇಲೆ ಇರ್ತಾವೆ ಹೆಚ್ಚಾಗಿ. ಅವು ಉತ್ತಮವಾದಂತಹ ಗಾಳಿ ವಾತಾವರಣಗಳು ಬೇಕಾಗ್ತದೆ ಅವಕ್ಕೆ, ಅಂತ ಗಾಳಿಯ ಪರಿಸರವನ್ನು ಇಟ್ಕೊಂಡೆ ಹೂ ಕೂತ್ಕೊಂಡು ಅವು ಹೂವಿನ ಸಂಗ್ರಹ ಮಾಡಿ ಅಲ್ಲಿ ತುಪ್ಪ ಮಾಡ್ತಾವೆ. ಅವು ಒಂದೊಂದೇ ಗಿಡದಲ್ಲಿ ಐದೈದು ಎಂಟೆಂಟು ಕುಟುಂಬ ಹಿಂಗೆಲ್ಲ ಇರ್ತವೆ? ಭಾಳ ಇರ್ತದೆ, ನೂರಾರು ಕುಟುಂಬಗಳು ಇರ್ತವೆ ಒಂದೊಂದು ಗಿಡಕ್ಕೆ. ಎರಡು ಇರೋದು ಇರ್ತವೆ, ನೂರಾರು ಇರುವ ಇರ್ತವೆ. ಅವು ಒಂದು ಸೆಟ್ಟನೇ ಹಂಗೆ, ಅವ್ರದ್ದು ದೊಡ್ಡ ಕುಟುಂಬ. ಒಂದು ಗ್ರಾಮದಲ್ಲಿ ಒಂದು 10 ಮನೆ ಇರುವುದು ಒಂದು ಗ್ರಾಮ ಇರ್ತದೆ, 1000 ಮನೆ ಇರುವುದು ಒಂದು ಗ್ರಾಮ ಇರ್ತದೆ. ಹಾಗೆ ಅವ್ರದ್ದು ಎಲ್ಲ ಒಂದು ಬಿಟ್ಟು ಹೋಯ್ತು ಅಂದರೆ ಎಲ್ಲವೂ ಬಿಟ್ಟು ಹೋಗ್ಬಿಡ್ತವೆ. ಜೇನು ಕುಟುಂಬದಲ್ಲಿ ಎಂತೆಂಥ ಜೇನು ಹುಳುಗಳು ಇರ್ತವೆ? ಅದರಲ್ಲಿ ಕೆಂಪು, ಸ್ವಲ್ಪ ಕೆಂಪು ಥರದ ಹುಳುಗಳು ಇರ್ತವೆ ಎರಡು ನಮೂನೆ. ಒಂದು ಕಪ್ಪು ಥರದ ಹುಳುಗಳು, ಒಂದು ಸ್ವಲ್ಪ ಕೆಂಪು ಇರ್ತವೆ. ಅದರಲ್ಲಿ ಹೆಚ್ಚಿನ ಕೆಲಸ ಮಾಡುವಂಥವು ಈ ಕಪ್ಪು ಥರದ ಹುಳುಗಳು ಹೆಚ್ಚಿನ ತುಪ್ಪ ಮಾಡುವುದರಲ್ಲಿ ಹೆಚ್ಚು ಕೆಲಸ ಮಾಡ್ತವೆ ಹೂವನ್ನ ತರುವ ಇದರಲ್ಲಿ. ಆ ಕೆಂಪು ಸಮಯದಲ್ಲಿ ಸ್ವಲ್ಪ ಕಡಿಮೆ ಯಾವಾಗಲೂ, ಅದರೊಳಗೂ ಎರಡು ಥರ ಇರ್ತವೆ ನಮಗೆ ಗೊತ್ತಿದ್ದ ಹಾಗೆ. ರಾಣಿ ಜೇನು ಇರುತ್ತೆ? ಹೌದೌದು, ರಾಣಿ ಜೇನು ಇದ್ದೇ ಇರ್ತದೆ. ಈ ರಾಣಿ ಜೇನು ಬಂದು ಕೂತಾವಾಗೆ ಎಲ್ಲ ಉಳಿದವರೆಲ್ಲ ಬರುವುದು ಅಲ್ಲಿಗೆ. ಅದು ಬಿಟ್ಟು ಹೋಯ್ತು ಅಂದರೆ ಎಲ್ಲವೂ ಬಿಟ್ಟು ಹೋಗುವವರೇ, ಯಾವುದು ಉಳಿಯುವುದಿಲ್ಲ ಮತ್ತೆ. ಈ ಥರದಲ್ಲಿ ಅವರ ಒಂದು ಕುಟುಂಬ. ಇನ್ನು ಕೆಲವು ಎರಡು ನಮೂನಿ ಡಿವೈಡ್ ಆಗೋದಿರ್ತದೆ ಅದರೊಳಗೂ. ಈ ಒಂದು ಮನೇಲಿ 4 ಮಂದಿಲಿ ನಾವು ಅಣ್ಣ ತಮ್ಮ ಹೆಂಗೆ ಹಿಸಾ ಮಾಡ್ಕೊಳ್ತೇವೆ, ಹಾಗೆ ಅವರೊಳಗೆ ಎರಡು ರಾಣಿಗಳು ತಯಾರಾಗಿಬಿಟ್ರೆ ಈ ಎರಡು ಕುಟುಂಬ ಆಗಿಬಿಡ್ತದೆ, ಅದರೊಳಗೂ ಬೇರೆ ಮಾಡ್ಕೊಳ್ತೇವೆ. ಈ ರೀತಿಯಿಂದ ಅವು ಬೇರೆ ಬೇರೆ ಆಗಿ ಸ್ವಲ್ಪ ಸಪ್ರೇಟ್ ಆಗಿ ಹೋಗ್ಬಿಡ್ತವೆ. ರಾಣಿ ಜೇನು ಕೆಲಸ ಏನು? ಅದು ಏನು ವಿಶೇಷ ಕೆಲಸ ಮಾಡುವುದಿಲ್ಲ ಅಂತ ಕಾಣಿಸ್ತದೆ. ಹೆಚ್ಚಾಗಿ ನಾವು ಹಿಂಗೆ ನೋಡೋದಾದರೆ ಯಾವತ್ತೂ ಅಲ್ಲೇ ಇರ್ತದೆ ಗೂಡಿಗೆ. ಕೆಲವು ಹಿಂಗೆ ಕೇಳೋದಾದರೆ ಕೆಲವು ಈಗ ವಿಜ್ಞಾನದ ಪ್ರಕಾರ ಹೇಳಿದ್ರೆ ಅಲ್ಲಿ 6 ಥರದ ಎದ್ದಿರ್ತದೆ ಕೆಲಸ ಮಾಡುವವರೊಳಗೆ. ಕೆಲವೊಂದು ಗೂಡನ್ನು ಬಿಟ್ಟು ಹೋಗೋದಿಲ್ಲ, ಕೆಲವೊಂದು ಕೆಲಸ ಮಾಡ್ತವೆ. ಹೀಗೆ 2-3 ಥರದಲ್ಲಿ ನಾವು ಕೇಳಿದ್ದು. ರಾಣಿ ಜೇನಿನ ಕೆಲಸ ಮರಿ ಹಾಕುವುದು, ಮೊಟ್ಟೆ ಇಡೋದು, ಮರಿ ಮಾಡುವುದು ಇರಬಹುದು ಇರಬಹುದು. ಯಾಕೆ ಕೇಳಿದ್ರೆ ನಾವು ಅಷ್ಟು ಶೋಧನೆ ಮಾಡಲಿಕ್ಕೆ ಆಗುದಿಲ್ಲ ಆ ಸಮಯದಲ್ಲಿ ಗಿಡ ಹತ್ತಿ. ಯಾಕೆ ಕೇಳಿದ್ರೆ ಬಾಕಿ ಸಮಯದಲ್ಲಿ ಅವ್ರು ಕಿತ್ತಲಿಕ್ಕೂ ಕೊಡುವುದಿಲ್ಲ, ಅಲ್ಲ ಹೋಗಲಿಕ್ಕೂ ಕೊಡುವುದಿಲ್ಲ. ಅವಕ್ಕೆ ಏನಿದ್ರು ಕತ್ತಲೆ ಆದ ಮೇಲೆ ಮಾತ್ರ ಅವ್ರು ಕಣ್ಣು ಕಾಣುವುದಿಲ್ಲ. ಒಟ್ಟು ಎಷ್ಟು ಜೇನು ಬಿಡಿಸಿರ್ಬೋದು ನೀವು? ನಾವು ಭಾಳ ತೆಗೆದಿದ್ದೆ. ನಾವು ಅಂದರೆ ಆ ಕಡೆಗೆ ಯಲ್ಲಾಪುರ ಆ ಕಡೆಗೆಲ್ಲ ನಾವು ಕಾಂಟ್ರಾಕ್ಟ್ ಮಾಡ್ತಿದ್ವಿ ಹಿಂದೆ. ಅಲ್ಲಿ ಅಂದರೆ ಫಾರೆಸ್ಟ್ನವರು ಇದರಲ್ಲಿ ನಾವು ಹೀಗೆ ಹೋಗಿ ತೆಗೆಯುವಂಗಿಲ್ಲ ಅದನ್ನು. ಅಲ್ಲಿ ಟೆಂಡರ್ ಹಾಕಿ ಅವರು ಟೆಂಡರ್ ಕರೀತಾರೆ, ಆ ಟೆಂಡರ್ನ ತಗೊಂಡು 1000 ಗಟ್ಟಲೆ ಜೇನು ತೆಗಿತೇವೆ. ಈಗಿಲ್ಲ, ಈಗ ನಾವು ಬಿಟ್ಟಿದ್ದೇವೆ. ಭಾಳ ವರ್ಷ ಆಯ್ತು, ಒಂದು 15 ವರ್ಷ ಆಯಿತು ಕಡಿಮೆ ಮಾಡಿ. ಎಲ್ಲರೂ ನಮ್ಮ ಈ ಕಡೆಗೆ ಎಲ್ಲರೂ ಬಂದು ನಾವು ತೆಗಿತೇವೆ. ಈಗಷ್ಟೇ ಒಂದು ನೀವು ಹೇಳಿದಂಗೆ ಒಂದು ಎರಡು ಎಲ್ಲ ಅದರ ರೀತಿ ತೆಗಿತೇವೆ. ಈಗ ದೊಡ್ಡ ದೊಡ್ಡ ಗಿಡಗಳ ಏರಲಿಕ್ಕೆ ಹೋಗುವುದಿಲ್ಲ, ಮೊದಲು ಭಾಳಷ್ಟು ತೆಗಿತಿದ್ವಿ. ಯಾವ ವಯಸ್ಸಿನಿಂದ ಪ್ರಾರಂಭ ಮಾಡಿದ್ದು ನೀವು? ನಾವು ಸಾಮಾನ್ಯವಾಗಿ 18 ವರ್ಷದಿಂದ ನಾನು ಅದು ಪ್ರಾರಂಭ ಮಾಡಿದೆ ಮರ ಗಿಡ ಹತ್ತಲಿಕ್ಕೆ. ಯಾಕೆ ಕೇಳಿದ್ರೆ ನಮ್ಮಲ್ಲಿ ನಾವು ಕೃಷಿಕರಾದ್ರಿಂದ ಈ ತೋಟದಲ್ಲಿ ಕೆಲಸ ನಮ್ಮದೇ. ಈ ಅಡಕೆ ಕೊನೆ ತೆಗೆಯುವುದು ನಾವೇ, ಅದಕ್ಕೆ ಮದ್ದು ಹೊಡೆಯುವವರು ನಾವೇ. ಹೀಗೆ ನಮ್ಮ ಮೊದಲಿಂದಲೂ, ನಮ್ಮ ಮೂಲತಃ ನಮ್ಮ ತಂದೆಯವರಿಂದಲೂ ಅದನ್ನೇ ಮಾಡಿಕೊಂಡು ಬಂದಿದ್ರು. ನಾವು ಕೂಡ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿದ್ದೇವೆ. ಅಡಿಕೆ ಗೊನೆ ಕೊಯ್ಯೋದಾಗಿರ್ಬೋದು, ಮದ್ದು ಹೊಡಿಯೋದಾಗಿರ್ಬೋದು, ಅದಕ್ಕೆ ವಿಶೇಷವಾದಂಥ ತಯಾರಾದಂಥ ತರಬೇತಿ ಪಡೆದಂಥವರೇ ಇರಬೇಕು. ಎಲ್ಲರಿಗೂ ಹತ್ತಲಿಕ್ಕೆ ಆಗಲ್ಲ, ಆಗುವುದಿಲ್ಲ ಕೆಲವರಿಗೆ, ಎಲ್ಲರಿಗೂ ಅದು ಗೊತ್ತಾಗೋದಿಲ್ಲ. ಕೇವಲ ತರಬೇತಿ ಅಂತ ಹೇಳಿದ್ರೆ ಮೇಲೆ ಒಂದು ಗಿಡಕ್ಕೆ ಹತ್ತುಕೊಂಡು ತೆಕ್ಕ ಬರ್ಬೋದು ಈಗ ಯಾರಾದರೂ. ಒಂದು ಮೇಲಿನ ಮೇಲೆ ಇನ್ನೊಂದು ಗಿಡಕ್ಕೆ ದಾಟಿ ಹೋಗ್ಬೇಕು. ನಮ್ದೆಲ್ಲ ಹಾಗೆ, ನಾವು ಇಲ್ಲಿ ಕೆಳಗೆ ಇಳ್ಕೊಂಡು ಮತ್ತೆ ಮತ್ತೊಂದು ಗಿಡಕ್ಕೆ ಹೋಗುವುದಿಲ್ಲ, ಮೇಲಿಂದ ಇನ್ನೊಂದು ಗಿಡಕ್ಕೆ ಹೋಗುವ ನಮ್ಮ ತಯಾರಿ ಇರ್ತದೆ ನಮ್ಮಲ್ಲಿ. ಆ ಸಾಹಿತ್ಯಗಳಿದೆ, ಹಂಗೆ ಮಾಡ್ತಿದ್ರಿ? ಹೌದು, ನಾವು ಹಾಗೆ ಮಾಡ್ತಿದ್ವಿ. ಒಂದೊಂದೇ ಗಿಡ ಇರುವುದರ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ನಾವು ಏನು ಮಾಡ್ತೇವೆ ಅಂದರೆ ನಮ್ಮಲ್ಲಿ ಒಂದು ಕೊಕ್ಕೆ ಅಂತೇಳಿ ಮಾಡ್ಕೊಳ್ತೇವೆ. ಇನ್ನೊಂದು ಗಿಡ ದೊಡ್ಡ ಎತ್ತರ ಗಿಡಕ್ಕೆ, ಕೇಳ ಸಣ್ಣ ಗಿಡಕ್ಕೆ ಆಗುದಿಲ್ಲ, ಅದು ಎತ್ತರದ ಗಿಡಕ್ಕೆ ಮೇಲಿನ ಮೇಲೆ ಹೋಗ್ಲಿಕ್ಕೆ ಆಗ್ತದೆ. ಹೌದು, ಅಂತ ಗಿಡಗಳು. ಹೌದು ಹೌದು, ಆ ರೀತಿಯಿಂದ ನಾವು ಆ ಕೃಷಿ ದಂಧೆಯೊಳಗೂ ನಾವು ನಮ್ಮದು ಗದ್ದೆ ತೋಟ ಎಲ್ಲ ಇದೆ, ನಾವು ಅದನ್ನೇ ಇದುವರೆಗೂ ಮುಂದುವರ್ಸ್ಕೊಂಡು ಬಂದಿದ್ದೇವೆ. ಇದೊಂದು ಒಂದು ಸಣ್ಣ ಕಸಬು ಇದು ನಮ್ದು, ಇದು ಪೂರಕ ಕಸಬು. ಹಾ, ಪೂರಕ. ಅದಕ್ಕೆ ಹಿಂದಿನಿಂದ ಸ್ವಲ್ಪ ನೋಡ್ಕೊಂತ ಬಂದಿದ್ದು ನಮ್ಮ ತಂದೆಯವ್ರ ಕಾಲದಿಂದಲೂ. ಹಾಗೆ ನಾವು ಕೂಡ ಅದ್ರ ಬಗ್ಗೆ ಸ್ವಲ್ಪ ಅಭಿರುಚಿ ತೋರಿಸಿ ನಮಗೂ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ನಡೀತು ಆವಾಗ. ಈಗ ಆಗುದಿಲ್ಲ, ಈಗ ನನಗೆ ಸಾಮಾನ್ಯ 63ನೇ ವರ್ಷ ಇದು, ಹಾಗಾಗಿ ನಾನು ಈ ಗಿಡ ಹತ್ತಲಿಕ್ಕೆ ಹೋಗುದಿಲ್ಲ. ಎಂತಲ್ಲಿ ಜೇನು ಹೆಜ್ಜೇನು ತಮ್ಮ ಸ್ಥಳವನ್ನು ಆಯ್ಕೆ ಮಾಡ್ಕೊತವೆ? ಹೆಚ್ಚಾಗಿ ಹೆಜ್ಜೇನುಗಳು ಹೆಚ್ಚಾಗಿ ಹೂವಿನ ಸಂಗ್ರಹದ ಏರಿಗಳನ್ನೇ ಹೆಚ್ಚಾಗಿ ಅವು ನೋಡ್ತಾವೆ. ಈಗ ನಮ್ಮಲ್ಲಿ ನಾವು ವಿಚಾರ ಮಾಡುವಾಗ ಹೆಚ್ಚಾಗಿ ಸಾಮಾನ್ಯ ಏಪ್ರಿಲ್ ಮೇ ಒಳಗೆ ಸಾಮಾನ್ಯ ಎಲ್ಲ ಗಿಡಗಳಿಗೂ ಹೂವಿನ ಬರುವಂಥ ಒಂದು ಸಂದರ್ಭ ಈ ಅಡವಿಯೊಳಗೆ. ಅಂಥ ಸಂದರ್ಭದಲ್ಲಿ ಅವು ಈ ಕಡೆ ಬರ್ತವೆ ನಮ್ಮ ಏರಿಯಾಕ್ಕೆಲ್ಲ, ಈ ಹಳ್ಳಿ ಕಡೆ ಏರಿಯಾದಲ್ಲಿ ಹೆಚ್ಚಾಗಿ ದೊಡ್ಡ ದೊಡ್ಡ ಗಿಡಕ್ಕೆ ಬಂದುಕೊಳ್ತಾವೆ ಅವು. ನೀವು ಬಹಳ ಆಶ್ಚರ್ಯಕರವಾಗಿ ನೋಡಿದಂಥ ಜೇನಿನ ಗೂಡು ಅಥವಾ ಬಹಳ ಅಪಾಯಕಾರಿ ಅನಿಸಿದ್ದು, ಹಂಗೇನ್ರ ಅನುಭವ ನೆನಪಿದೆಯಾ? ಇದೆ ಇದೆ ಬಹಳಷ್ಟು ಅಂತ ಹೇಳಿದ್ರೆ, ಕೆಲವೊಂದು ಗಿಡಗಳು ನಾವು ನೋಡಿದಾವಾಗ ಕೆಳಗೆ ಹೊಳೆಯ ದಡದಲ್ಲಿ ಇರ್ತಕ್ಕಂಥ ಒಂದು ಗಿಡಕ್ಕೆ ಜೇನು ಬಂದರೆ ಕೆಳಗೆ ಒಳಗೆ ಇರ್ತದೆ, ಮೇಲಿಂದ ನೋಡಿದಾವಾಗ ನಮಗೂ ಬಹಳ ಧೈರ್ಯ ಸಹ ಕುಂದು ಹೋಗ್ತದೆ. ಅಂಥ ಗಿಡಗಳೆಲ್ಲ ಇದ್ದಾವೆ ನಮ್ಮಲ್ಲಿ, ಅದು ನಾವು ತೆಗೆದಿದ್ದೇವೆ. ಅದು ರಾತ್ರಿ ಹೋಗಿ, ಅದು ರಾತ್ರಿ ಆಗಬೇಕು, ಹಗಲಿನಲ್ಲಿ ಆ ಕೆಲಸ ಮಾಡಲಿಕ್ಕೆ ಕೊಡುವುದಿಲ್ಲಲ್ಲ, ಅವು ಏನು ಕಿತ್ತಲಿಕ್ಕೆ ಕೊಡುವುದಿಲ್ಲ, ಅವಾಗ ರಾತ್ರಿಯೇ ನಾವು ಕೆಲಸ ಮಾಡಬೇಕಾಗ್ತದೆ. ಅದಕ್ಕೆ ಬೇಕಾದಂಥ ನಮಗೆ ಸೇಫ್ಟಿ ಮೇಜರ್ಸ್ ಅಂತ ಹೇಳ್ತಾವಲ್ಲ, ಅಂದರೆ ಕಣ್ಣಿಗೆ ಅಥವಾ ಇಡೀ ಮುಖಕ್ಕೆ ಬಟ್ಟೆ ಹಾಕ್ಕೊಂಡು ಆ ನಂತರ ಹೋಗೋದು? ಇಲ್ಲ ಸರ್, ನಮ್ಮದು ಹಾಗಿಲ್ಲ, ನಾವು ಸಹಜವಾಗಿ ಹಿಂಗೆ ಒಂದು ಬಟ್ಟೆ ಹಾಕೊಳ್ತೇವೆ ಅಷ್ಟೇ, ಮತ್ತೆ ಕಣ್ಣು ಕಟ್ಟುವುದಿಲ್ಲ, ತಲೆ ಕಟ್ಟುವುದಿಲ್ಲ, ಏನೂ ಇಲ್ಲ, ಹಾಗೇನು ಮಾಡುವುದಿಲ್ಲ. ಹಾಗೆಂತ ನಾವು ಮೇಲೆ ಹೋದ್ಮೇಲೆ ನಮಗೆ ಹುಳ ಕಡಿತಾವೆ, ನಮಗೆ ಕಡಿಯುವುದಿಲ್ಲ ಅಂತ ಹೇಳಿಲ್ಲ, ನೂರಾರು ಹುಳಗಳು ನಮ್ಮನ್ನು ಕಡಿತಾವೆ ನಾವು ಮೇಲೆ ಏರಿದವಾಗ. ಹಾಗೆಂತ ಅದಕ್ಕೆ ಧೈರ್ಯ ಬೇಕು, ತಡ್ಕೊಳ್ಳುವಂಥ ಶಕ್ತಿ ಬೇಕು. ಕಡಿದಾಗ ತುಂಬ ನೋವಾಗ್ತದೆ, ನೋವಾಗ್ತದೆ. ಆದರೆ ನಮಗೇನಾಗಿರ್ತದೆ ಅಂತ ಹೇಳಿದ್ರೆ, ನಾವು ಗಿಡ ಹತ್ತಿ ಒಂದು ಥರದ ಇದರೊಳಗಿರ್ತೀವಲ್ಲ, ಹಾಗಾಗಿ ನಮಗೆ ಅಷ್ಟೊಂದು ಇಡನಿಸುವುದಿಲ್ಲ ಅವಾಗ. ಅಂದರೆ ತೆಗೆಯುವ ಒಂದು ಉತ್ಸುಕತೆಯಲ್ಲಿ ನಾವು ಇರ್ತೇವೆ ವಿನಃ, ಅವು ಎಷ್ಟು ಕಚ್ಚಿದ್ರು ನಮಗೆ ಆ ಸಮಯದಲ್ಲಿ ನಮಗೇನೋ ಅನಿಸೋದಿಲ್ಲ. ಅದು ಹೆಚ್ಚು ಕಚ್ಚಿದ್ರೆ ದವಾಖಾನೆಗೆ ಹೋಗ್ತಾರೆ? ಇಲ್ಲ ಇಲ್ಲ, ನಾವು ಎಲ್ಲಿಗೂ ಹೋಗೋದಿಲ್ಲ. ನಾವು ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಿ ಬಿಸಿಲಿನ ನೀರು ಸ್ನಾನ ಮಾಡಿಬಿಟ್ರೆ ಒಂದೇ ದಿವಸ ಸ್ವಲ್ಪ ಬೀಗ್ತದೆ, ಸ್ವಲ್ಪ ಉಬ್ಬುತ್ತದೆ, ಬಾವು ಬರುತ್ತೆ. ಹೌದು, ಮತ್ತೆ ಇಲ್ಲಿ ನಾವು ಯಾವುದೇ ದವಾಖಾನೆ ಹೋಗಿ ಯಾವ ಔಷಧಿನೂ ತಗೊಳ್ಳೋದಿಲ್ಲ ಯಾವತ್ತೂ. ನೂರಾರು ಹುಳಗಳು ಹೊಡೆದಿದ್ದಾವೆ, ಆದರೂ ಕಡಿದಿದ್ದಾವೆ, ಆದರೂ ನಾವು ಏನನ್ನೂ ಆಸ್ಪತ್ರೆಗೆ ಹೋದದ್ದಿಲ್ಲ. ಈ ಹೆಜ್ಜೇನು ಅದರಿಂದ ಬಂದಂಥ ಜೇನುತುಪ್ಪಕ್ಕೂ, ತುಡುವೆ ಜೇನು ಹುಳುವಿಂದ ಬಂದಂಥ ಜೇನುತುಪ್ಪಕ್ಕೂ ಏನು ವ್ಯತ್ಯಾಸ? ಅದು ವ್ಯತ್ಯಾಸ ಅಂತ ಹೇಳಿದ್ರೆ, ಇದು ಅದು ಸ್ವಲ್ಪ ತಳ್ಳಿಗಿರ್ತದೆ, ಯಾವುದು ನಾವು ತೆಗೆಯುವ ಗಿಡದ ಜೇನಿಂದು. ಈ ನಾವು ಇದರಿಂದ ನಾವು ಈ ತುಡುವಿ ಪೆಟ್ಟಿಗೆ ಜೇನೇನು ಇರ್ತದೆ, ಸ್ವಲ್ಪ ದಪ್ಪ ತುಪ್ಪ ಇರ್ತದೆ, ಅದು ಇನ್ನೂ ಪರಿಶುದ್ಧವಾಗಿರ್ತದೆ. ಈ ಪೆಟ್ಟಿಗೆದು ಸ್ವಲ್ಪ ನೋಡಲಿಕ್ಕೂ ಶುದ್ಧವಾಗಿ ಕಾಣ್ತದೆ. ಅದು ತೆಗೆಯುವ ಸ್ಟ್ರಾಯದ ಮೇಲೆ ಇರ್ತದೆ. ಕೆಲವೊಂದು ಹೇಳುವುದಾದರೆ, ಅದರಲ್ಲಿ ಅವು ಮಕರಂದವನ್ನು ಹಾಕಿಟ್ಟಂಥ ಸಮಯದಲ್ಲಿ ನಾವು ಹೋಗಿ ತೆಗೆದು ಬಿಟ್ಟರೆ ಅದು ತುಂಬ ಕೆಡಕಾಗಿ ಕಾಣ್ತದೆ ಆ ತುಪ್ಪಗಳು. ಅದು ಶುದ್ಧವಾಗಿ ಮಾಡ್ತವೆ ಯಾವಾಗ ಅಂತ ಹೇಳಿದ್ರೆ, ಈ ಅಮಾವಾಸ್ಯೆ ಮತ್ತು ಕತ್ತಲೆ ಇದು ಬರಬೇಕು ತಿಂಗಳ ದಿವಸದಲ್ಲಿ, ರಾತ್ರಿನೂ ಕೂಡ ಕೆಲಸ ಮಾಡ್ತವೆ. ಹುಣ್ಣಿಮೆ ಸಮಯದಲ್ಲಿ ರಾತ್ರಿಗೂ ಕೂಡ ಗಿಡಗಳಿಗೆ ಹೋಗಿ ಅವು ಮಕರಂದವನ್ನು ತರ್ತವೆ. ಬೆಳಕಿರುತ್ತೆ, ನಮಗೆ ಕಾಣದಿದ್ರು ಅವು ಗೊತ್ತಾಗ್ತದೆ. ಅದೇ ಕತ್ತಲೆ ಬಂದಾವಾಗ ಅವ್ರ ಹತ್ರ ಏನೋ ನಡೆಯುವುದಿಲ್ಲ, ಆಗ ಮನೆಯಲ್ಲೇ ಉಳ್ಕೊಳ್ಳೋದೇ ಅವು. ಆವಾಗ ಅವು ತುಪ್ಪ ಮಾಡ್ತವೆ, ಅವು ಕಾವು ಕೊಟ್ಟು ಅದನ್ನು ತುಪ್ಪ ಮಾಡ್ತವೆ ನೋಡಿ. ಅದು ಶುದ್ಧವಾಗೂ ಇರ್ತದೆ ಆ ತುಪ್ಪಗಳು. ಅದನ್ನ ತಂದು ಮತ್ತೆ ಅದನ್ನೇನು ಸಂಸ್ಕರಣೆ ಮಾಡಿ ಬಾಟ್ಲಿ ಪ್ಯಾಕ್ ಮಾಡಿ ಮಾರಾಟ ಮಾಡೋದು ಹಂಗೇನು ಮಾಡ್ತಿದ್ರೆ? ಇಲ್ಲ, ನಾವು ಹಾಗೇನು ಮಾಡುವುದಿಲ್ಲ, ನಾವು ಸೋಯಿಸ್ತೀವಿ ಅದನ್ನು ಗಾಳಿಸಿ ಶುದ್ಧವಾಗಿ ಇದ್ದದ್ದನ್ನು ಸ್ವಲ್ಪ ಕೆಟ್ಟದಿದ್ರೆ ಸ್ವಲ್ಪ ಬದಿಗಿಡುವುದು, ಅದರೊಳಗೆ ಏನಾದರೂ ಸ್ವಲ್ಪ ಕೂಡದಿದ್ದರೆ ಆ ಮಕರಂದಗಳೇನಾದರೂ ಕೂಡದಿದ್ದರೆ ಸ್ವಲ್ಪ ಬದಿಗಿಡ್ತೇವೆ. ಶುದ್ಧವಾದದನ್ನು ನಾವು ಪ್ರತ್ಯೇಕ ಮಾಡಿ ಅದನ್ನು ನಾವು ಬಾಟ್ಲಿಗೆ ಪ್ಯಾಕ್ ಅಂತ ಹೇಳಿದ್ರೆ ನಮ್ಮಲ್ಲಿ ಬಾಟ್ಲಿ ಇದು ಇರ್ತಕ್ಕಂಥ ಬೂತಿನಲ್ಲಿ, ಅದು ಬೇರೆ ಪ್ಯಾಕಿಂಗ್ ನಾವು ಮಾಡುವುದಿಲ್ಲ ಅದಕ್ಕೆ. ಅದು ಏನೂ ಆಗುವುದಿಲ್ಲ, ಕೆಡುವುದಿಲ್ಲ, ವರ್ಷ ಎರಡು ವರ್ಷ ಇಟ್ಟು ಏನೂ ಆಗುವುದಿಲ್ಲ ಅದಕ್ಕೆ, ಶುದ್ಧವಾಗಿರ್ತದೆ. ಮಾರಾಟ ಮಾಡ್ತಿದ್ರೆ ಅದನ್ನು? ಅದು ನಾವು ಸ್ವಲ್ಪ ಮಾರಾಟ ಮಾಡ್ತಿದ್ವಿ, ನಾವು ನಮ್ಮಲ್ಲಿ ಭಾಳ ಜನ ಹೋಯ್ತಿದ್ರು. ಯಾಕೆ ಕೇಳಿದ್ರೆ, ನಮ್ಮದು ಬೇರೆ ಯಾವುದೇ ರೀತಿ ನಾವು ಅದಕ್ಕೆ ಇದು ಮಾಡುವುದಿಲ್ಲ, ಶುದ್ಧವಾಗಿರ್ತದೆ, ಶುದ್ಧವಾಗಿಯೇ ನಾವು ಕೊಡ್ತೇವೆ. ಬೇಡಿಕೆ ಇದೆ ಹೆಜ್ಜೇನು? ಇದೆ ಇದೆ ಇದೆ, ನಮ್ಮ ಈ ಕಡೆಗೆಲ್ಲ ಬೇಡಿಕೆ ಇದೆ, ಇಲ್ಲ ಅನ್ನೋದಿಲ್ಲ. ಭಾಳಷ್ಟು ಈ ದೇವತಾ ಕಾರ್ಯಕ್ರಮಗಳಿಗೆ ಬೇಕಾಗ್ತದೆ ಅದು ನಮ್ಮಲ್ಲಿ. ಏನು ಮಾಡ್ತಾರೆ ಅವರು? ಅದರಿಂದ ಈ ಪಂಚಾಮೃತಕ್ಕೆ ಇದು ಮಾಡ್ತಾರೆ, ಕೆಲವು ಈ ಗಣಹೋಮ ಇತ್ಯಾದಿಗಳ ಹೋಮಗಳಿಗೂ ಆ ಜೇನುತುಪ್ಪಗಳು ಶುದ್ಧವಾದಂದ್ರೆ ನಿಜವಾಗಿ ಮರದ ಜೇನುತುಪ್ಪಗಳೇ ಬೇಕಾಗ್ತದೆ. ಈ ಪೆಟ್ಟಿಗೆ ಜೇನುತುಪ್ಪಗಳನ್ನು ಉಪಯೋಗಿಸೋದು ಕಡಿಮೆ, ಮತ್ತು ಔಷಧಕ್ಕೂ ಕೂಡ ಔಷಧಕ್ಕೂ ಸಹ ಅದು ಮರದ ತೆಗೆದ ಜೇನುತುಪ್ಪನೇ ಶ್ರೇಷ್ಠವಾದದ್ದು. ಹೌದು, ಯಾಕೆಂದರೆ ಎಲ್ಲ ರೀತಿಯ ಮಕರಂದಗಳನ್ನು ತರ್ತಾವೆ ಅವು, ಒಂದೇ ಗಿಡದ ಹೂಗಿನಿಂದ ಅಂತ ಹೇಳಲ್ಲ, ಬಹಳಷ್ಟು. ಹಾಗಾಗಿ ಅದನ್ನು ಹೆಚ್ಚು ಉಪಯೋಗಿಸೋದು ಔಷಧಕ್ಕೆ ಮತ್ತು ದೇವತಾ ಕೆಲಸ ಕಾರ್ಯಕ್ರಮಗಳಿಗೆ ಅದನ್ನು ಉಪಯೋಗಿಸ್ತಾರೆ. ಈಗ ನೀವು ಮಾಡಲ್ಲ? ಇಲ್ಲ, ಈಗ ನಾವು ತೆಗಿತೇವೆ, ಆದರೆ ಕಡಿಮೆ, ಬಹಳ ಕಡಿಮೆ. ಮತ್ತು ಈಗ ಏನಾಗಿದೆ ಅಂದರೆ, ಈಗ ಈ ಜೇನುಗಳು ಕೂಡ ಈ ಕಡೆಗೆ ಬರೋದು ಭಾಳ ಕಡಿಮೆ ಆಗಿದೆ. ಮೊದಲ ರೀತಿಯಿಂದ ಜೇನು ಬರುವುದಿಲ್ಲ. ಈಗ ಮೊದಲು ಬಹಳ ಬರ್ತಿದ್ರು. ಕಡಿಮೆ ಇರ್ಬೋದು ಯಾಕೆಂತೇಳಿ ಅಂತ ಹೇಳಿದ್ರೆ, ಈಗಿನ ಹವಾಮಾನ, ಈಗಿನ ಈ ಪ್ರಕೃತಿ ವಿಕೋಪದಿಂದ ಕೆಲವಷ್ಟು ಗಿಡಗಳಿಗೆ ಹೂಗು ಬಂದಂತ ಸಮಯದಲ್ಲಿ ಈ ಮೋಡ ಮಳೆ ಇತ್ಯಾದಿಗಳಾಗಿ ಅವಕ್ಕೆ ಬೇಕಾಗುವಂತ ಮಕರಂದಗಳು ಅವಕ್ಕೆ ಸಿಗುವುದಿಲ್ಲ. ಹಾಗಾಗಿ ಅವು ಈ ಕಡೆ ಕಡಿಮೆ ಆಗಿದ್ದಾವೆ. ಈಗ ನೋಡಿ ಎಷ್ಟೋ ಗಿಡಗಳಿಗೆ ಈಗ ಹೂಗು ಬರುವಂತ ಒಂದು ಸಮಯ, ಈಗ ಬೇರೆ ಬೇರೆ ಜಾತಿ ಗಿಡಗಳಿಗೆ ಅದು ಕೂಡ ಈಗ ಹೋಯ್ತು. ಈಗ ನಮ್ಮಲ್ಲಿ ಅಡಿಕೆ ಮತ್ತು ತೆಂಗು ಇತ್ಯಾದಿಗಳು ಹೆಂಗೆ ಬೆಳೆ ಹೂವಿನ ಇದು ಹೂಗಿಡ್ತದೆಯೋ ಹಾಗೆ ಅವಕ್ಕೂ ಕೂಡ ಎಲ್ಲ ಅಡವಿ ಹೂಗುಗಳಿಗೂ ಕೂಡ ಹಾಳಾಗ್ತದೆ, ಅವಕ್ಕೆ ಮಕರಂದ ಸಿಗುವುದಿಲ್ಲ. ಹಾಗಾಗಿ ಅವು ಈ ಕಡೆ ಬರೋದು ಕಡಿಮೆ ಆಗಿದೆ. ಈಗ ಕೆಲವರು ಹೇಳ್ತಾರೆ ಈ ಟವರ್ ಆದಾಗಿಂದ ಹೀಗಾಯಿತು ಹಾಗಾಯಿತು ಅಂತ, ಅದನ್ನು ನಾವು ನಂಬ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅದರಿಂದ ಹುಳ ಸತ್ತು ಬಿಡ್ತವೆ, ನಾವೇನು ಕಣ್ಣನ್ನು ಕಾಣಲಿಲ್ಲ. ಅವರು ಹೇಳ್ತಾರೆ ಕೆಲವರು, ಆದರೆ ನಮ್ಮ ದೃಷ್ಟಿಯಿಂದ ಹೇಳುವುದಾದರೆ ಹೂಗುಗಳು ಸಿಗದಿದ್ದರಿಂದ ಅವು ಕಡಿಮೆ ಆಗಿದ್ದಾವೆ ಈ ಕಡೆ. ಇಷ್ಟು ದೊಡ್ಡ ಅರಣ್ಯ ಪ್ರದೇಶದಲ್ಲಿ ಕೂಡ ಹೌದು, ಅವಕ್ಕೂ ಎಷ್ಟು ದೊಡ್ಡ ಇದ್ರು ಕೂಡ ನಿಮ್ಗೆ ಹೇಳ್ತೀನಿ, ಆ ಸಮಯದಲ್ಲಿ ಬರತಕ್ಕಂಥ ಹೂಗುಗಳು ಅವಕ್ಕೆ ಸಿಗಲಿಲ್ಲ ಅಂತ ಹೇಳಿದ್ರೆ ಹೇಗೆ ಅವು ಜೀವನ ಮಾಡೋದು ಹೇಗೆ? ಅದೊಂದು ಸಂಸಾರ ಅಲ್ವಾ, ನಡಿಬೇಕಲ್ಲ. ಅವಕ್ಕೂ ಸಿಗುವುದಿಲ್ಲ, ಎಲ್ಲ ಗಿಡಗಳಿಗೂ ಒಂದೇ ರೀತಿಯಿಂದೇ ಆಗಿಬಿಡ್ತದೆ. ಮತ್ತು ಕೆಲವು ಗಿಡಗಳಿಗೆ ಒಂದೇ ಸಲ ಹೋಗಿ ಬರುವುದಿಲ್ಲ. ಕೆಲವು ನಾ ಹೇಳಿದ್ನಲ್ಲ, ಏಪ್ರಿಲ್ ಮೇಯಿಂದಲೂ ಬರ್ತದೆ. ಈ ಮತ್ತಿ ಗಿಡ ಇತ್ಯಾದಿಗಳಿಗೆ ಹೊಣಗಳು ಇವೆಲ್ಲವ ಸಾಮಾನ್ಯ ಮೇ ಕೊನೆಗೆ ಬರ್ತದೆ ಹೂವುಗೆಲ್ಲ, ಆವಾಗ ಫುಲ್ ಬರ್ತವೆ. ಆದರೆ ಆವಾಗ ಫುಲ್ ಮಳೆ ಆಯಿತು ಅಂತ ಆದರೆ ಅವಕ್ಕೆ ಏನೂ ಸಿಗುವುದಿಲ್ಲ. ಈಗ ನಮ್ಮ ಪರಿಸ್ಥಿತಿ ಹೆಂಗೆ, ಈ ಮಳೆ ಬೆಳೆ ಹೋಯ್ತು ಅಂತ ಆಯಿತು, ಅವಕ್ಕೂ ಒಂದು ರೀತಿ ಬೆಳೆ ಹೋಯ್ತು ಅಂತ ಲೆಕ್ಕನೇ ಅದು. ಈ ರೀತಿಯಲ್ಲಿ ಎಷ್ಟೋ ಈ ಕಡೆ ಕಡಿಮೆ ಆಗಿದ್ದಾವೆ. ಈಗ ಕೃಷಿ ಬದುಕು ಚೆನ್ನಾಗಿದೆಯಾ? ಹೌದು, ನಮ್ದೀಗ ಉತ್ತಮವಾಗೇ ಇದೆ ಬೆಳೆ. ಆದರೆ ಏನು ಮಾಡುವುದು, ಈಗ ಈ ಅಕಾಲಿಕ ಮಳೆಯಿಂದ ಸ್ವಲ್ಪ ಕೆಲವಷ್ಟು ಬೆಳೆಗಳು ಹಾನಿ ಆಯಿತು ಈ ಸಲ, ಅಡಿಕೆ ಮತ್ತು ಗದ್ದೆ ಇವೆಲ್ಲ. ಏನು ಹಾನಿ ಆಯಿತು? ಈಗ ಎಲ್ಲ ತೆನೆಗಳು ಬರುವ ಸಮಯ ನಮ್ಮದು ಭತ್ತದ್ದು, ಅವೆಲ್ಲ ಏನಾಯಿತು ಕೇಳಿದ್ರೆ ಈ ಗಾಳಿಯಿಂದ ಮಳೆಯಿಂದ ಎಲ್ಲ ಬಿದ್ದು ತೆನೆಗಳೆಲ್ಲ ಮುರಿದು ಬಿದ್ದು ತುಂಬ ಹಾನಿಯಾಗಿದೆ ಈ ಸಲ. ಅಡಿಕೆಗಳು ಅಷ್ಟೇ, ಅಡಿಕೆನೂ ಹಾಗೆ ಆಯಿತು. ನಮ್ಮಲ್ಲಿ ಏನಾಯ್ತು ಕೇಳಿದ್ರೆ ಭಾಳ ಮುಂಬೆಳೆಸಿನ ಬೆಳೆ ಆದ್ದರಿಂದ ಆದಷ್ಟು ಮೊದಲೇ ಹಣ್ಣಾಗಿರ್ತದೆ ಅಡಿಕೆ. ಅವು ಏನಾಗ್ತದೆ ಕೇಳಿದ್ರೆ ಎಲ್ಲ ಬೆರೆ ಬಂದುಬಿಡ್ತದೆ, ಕೆಳಗೆ ಬಿದ್ದು ನಾವು ರಾಶಿ ಹಾಕುವಂಥ ಸಂದರ್ಭ ಆಗ್ತದೆ. ಈಗ ಒಣಸಲಿಕ್ಕೆ ವ್ಯವಸ್ಥೆ ಇರುವುದಿಲ್ಲ ಸರಿಯಾಗಿ, ಬಿಸಿಲು ಬರುವುದಿಲ್ಲ. ಅವರು ರಾಶಿ ಹಾಕಿದ ಮೇಲೆ ಎಲ್ಲ ಒಳಗಿಂದ ಮೊಕ್ಕೆ ಬಂದು ಹುಟ್ಟು ಬಂದುಬಿಡ್ತದೆ, ಅದರಿಂದ ಅದು ಅದರ ಬೆಲೆ ಹೋಯಿತು. ಈ ರೀತಿಯಿಂದ ಹಾನಿ. ಒಳ್ಳೆಯದು ದೇವಪ್ಪ ರಾಮ್ ಹೆಗ್ಡೆ ಅವರೇ, ಒಬ್ಬ ಹಿರಿಯ ರೈತರಾಗಿ ಇಷ್ಟೆಲ್ಲ ಅನುಭವವನ್ನು ಹಂಚಿಕೊಂಡ್ರಿ, ಧನ್ಯವಾದ. ನಮಸ್ಕಾರ. ಧನ್ಯವಾದ. ಜೇನು ಬಿಡಿಸುವ ಕೆಲಸದ ಅನುಭವಗಳು ಈ ಕುರಿತು ಅಂಕೋಲಾ ತಾಲೂಕು ತಾರಿಗದ್ದೆಯ ದೇವಪ್ಪ ರಾಮ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. तू जो ये अंधाधुन रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लगना होती थी, शुद्धता झलकती थी, माटी की तरफ और लो पहली वाली बात कहा, परंतु सब नहीं डाले सब नहीं, आज भी लाखों जागरूक किसान परंपरागत विधि से फसल उगा रहे, पर्चा पा और उपज की कीमत भी बेहतर पा रहे। सच है? एक्सपीरियंस से बता रहा है, रूप में बाल सफेद नहीं किए हैं। ठीक है भाई, मैं भी आज तेरी खेती शुरू करूँगा। माटी से प्रेम की परंपरा है परंपरागत खेती। ಈಗ ಕೇಳಿ, ಗೇರು ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಈ ಕುರಿತು ಸಿರಸಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ಸಂರಕ್ಷಣೆ ವಿಭಾಗದಲ್ಲಿ ವಿಜ್ಞಾನಿಗಳಾಗಿರುವ ಡಾ ರೂಪಾ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಕೇಳಿದ್ರೆ ಈಗ ಗೇರು ಬೆಳೆಯಲ್ಲಿ ಅನೇಕ ರೀತಿಯ ಸಮಸ್ಯೆ ಬರುವಂತದ್ದು ಅಂದ್ರೆ ಕೀಟ ಮತ್ತು ರೋಗಗಳು ಯಾವ್ಯಾವ ಬರ್ತವೆ, ಈ ಸಂದರ್ಭದಲ್ಲಿ ಅವುಗಳನ್ನ ಹೇಗೆ ನಿರ್ವಹಿಸಬೇಕು, ಸಂರಕ್ಷಣೆ ಮಾಡಬೇಕು ಬೆಳೆಯನ್ನ ಅನ್ನೋ ನಿಟ್ಟಿನೊಳಗೆ ಡಾಕ್ಟರ್ ರೂಪಾ ಪಾಟೀಲ್ ಅವರು ಬಂದಿದ್ದಾರೆ, ಈ ಎಲ್ಲ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ. ನಮಸ್ಕಾರ ಡಾಕ್ಟರ್ ರೂಪಾ ಪಾಟೀಲ್. ನಮಸ್ತೆ ಸರ್. ಇದಕ್ಕೆ ಸುಮಾರಷ್ಟು ಪ್ರಮುಖವಾದ ಕೀಟಗಳು ಅಂತಿದ್ದಾವೆ,

ಸಹನಾ